ಮುಂಚಿನಕ್ಕಿಂತ ನಾನು ಇವತ್ತು ಚೆನ್ನಾಗಿದ್ದೀನಿ ಅಂತ ಹೇಳಿ ಅನಿಸ್ತಾ ಇದೆಯಾ? ಹೌದು, ಮುಂಚೆ ಯಾವುದೇ ಜನರ ಮನೆಗೆ ನಮ್ಮ ತಮ್ಮದರೆಲ್ಲ ಜಾಬ್ ಇದ್ದಾರೆ ಅಲ್ವಾ, ಇದ್ದಾರೆ, ನಾನು ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂದ್ರೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವ್ರು ಬೇಕಂದ್ರೆ. ಆದ್ರೆ ನನಗೊಂದು ಖುಷಿ ಏನಿದೆ, ಅವ್ರಿಗಿಂತ ನಾನು ನೆಮ್ಮದಿಯಲ್ಲಿದ್ದೀನಿ ಕೃಷಿ ಮಾಡಿಕೊಂಡು. ಯಾಕೆ ನೆಂಟರು ಬರ್ತಾರೆ, ನಾನು ಫ್ರೀ ಇರ್ತೀನಿ, ಕರ್ಕ ಬರ್ಲಿಕ್ಕೆ ಹೋಗ್ತೀನಿ. ಈಗ ನೀವು ಅಕಸ್ಮಾತ್ ಯಾರು ಬರ್ತಾರೆ ಇಂಥ ಕಡೆ ಬರ್ರಿ ಅಂತ ಹೇಳಿ ಕರೀತಾರೆ, ಅವಾಗ ನಾವು ಹೋಗ್ಲಿಕ್ಕೆ ಫ್ರೀ ಇರ್ತೇನೆ. ಮನೆಯಲ್ಲಿ ನಿರಂತರವಾದ ಕೆಲಸ ಇದೆ. ಈ ಕೊರೋನಾದಂತ ರೋಗ ಬಂದಾವಾಗ ನಾವು ಮನೆಯಲ್ಲಿ ನಾವು ಆರಾಮಾಗಿ ನೆಮ್ಮದಿಯಿಂದ ಇದ್ದೀವಿ, ಕುತ್ಕೊಳ್ಲಿಕ್ಕೆ ಇಲ್ಲ ಅಂದ್ರೆ ಟೈಮ್ ಇಲ್ಲ. ನಮ್ದು ಒಂಥರ ಹಿಂಗೆ ಕೆಲಸದ ತರನೇ ಒಂಥರ ಇದಿರ್ತದೆ ಅಂದ್ರೆ, ನೌಕರಿದವ್ರು ಹೆಂಗ್ ಕೆಲಸ ಮಾಡ್ತಾರೆ, ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಅದೇ ಕೆಲಸ ಮಾಡ್ತಾ ಇರ್ತೀವಿ ಮನೇಲಿ ತೋಟದಲ್ಲಿ. ಈ ತೋಟದ ಬೆಳೆ ಹಾಕಿದಾಗ, ಇಷ್ಟು ಬೆಳೆ ವೈವಿಧ್ಯತೆ ಇದ್ದಾಗ ನಮಗೆ ಅಲ್ಲಿ ಕೆಲಸ ಜಾಸ್ತಿ ಆಗುತ್ತೆ, ಆಳು ಜಾಸ್ತಿ ಬೇಕಾಗುತ್ತೆ, ಹಂಗೇನ್ರ ಅನ್ಸುತ್ತೆ? ನನಗೆ ನಮ್ಮ ಮನೆಯಲ್ಲಿ ಈಗಾಗಲೇ ತೋಟದ ಕೆಲಸಕ್ಕೋಸ್ಕರ ಮೂರ್ನಾಲ್ಕು ಜನ ಇದ್ದಾರೆ. ಅಂದ್ರೆ ನಾನು ಕೆಲಸವನ್ನ ಹೆಂಗ್ ಕೆಲಸಗಾರನ ಆಯ್ಕೆ ಮಾಡ್ತೇನೆ ಕೇಳಿದ್ರೆ, ಜೀವನಕ್ಕೋಸ್ಕರ ಯಾರಿಗೆ ಕೆಲಸ ಬೇಕೋ ಅವ್ರು ಮಾತ್ರ ಬರ್ಬೇಕು ನನ್ನ ಕೆಲಸಕ್ಕೆ. ನನ್ನ ಕೆಲಸದಿಂದ ಕೆಲಸ ಮಾಡ್ಕೊಂಡು ದುಶ್ಚಟ ಮಾಡಿ ಹಾಳು ಮಾಡುವಂತ ನನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ಮತ್ತೆ ನನ್ನ ಮನೆಯಲ್ಲಿ ಕೆಲಸಕ್ಕೆ ಬಂದ್ರೆ ಅವ್ರ ಕುಟುಂಬನ ಉದ್ದಾರ ಆಗ್ಬೇಕು, ಆ ರೀತಿಯಾಗಿ ನಾನು ಒಂಥರ ಕೆಲಸದವರನ್ನ ಆಯ್ಕೆ ಮಾಡ್ಕೊಂತೀನಿ. ನಿರಂತರ ಕೆಲಸ ಕೊಡ್ತೀರ? ನಿರಂತರವಾಗಿ ಕೆಲಸ ಕೊಡ್ತೇನೆ, ನಿರಂತರವಾಗಿ ಕೆಲಸ ಕನಿಷ್ಠ ಅಂದ್ರು ಒಂದು 10 ತಿಂಗಳ ಕೆಲಸ ಕೊಡ್ತೇನೆ. 10 ತಿಂಗಳು ಏನು ಅಷ್ಟು ಬೇಕಾಗತ್ತಾ? ಬೇಕಾಗ್ತದೆ, ಅಷ್ಟು ಬೇಕಾಗ್ತದೆ. ಅಂದ್ರೆ ಸಾಮಾನ್ಯವಾಗಿ ನಮ್ದು ಕಬ್ಬನ್ನು ಮಾಡೋ ಕೆಲಸದಿಂದ ಇರ್ತದೆ, ಅಡಿಕೆ ಇದು ಇರ್ತದೆ, ಅಡಿಕೆ ಮಾಡೋ ಕೆಲಸ, ಅದಕ್ಕೆ ಗೊಬ್ಬರ ಹಾಕೋದಿರ್ತದೆ, ಮಣ್ಣು ಮಾಡೋದು, ಎಲ್ಲ ನಿರಂತರವಾಗಿ ಕೆಲಸ ಇರ್ತದೆ. ರೈತನಿಗೆ ಕೆಲಸ ಇಲ್ಲ ಅನ್ನುವ ದಿನ ಇಲ್ಲ. ನಾವು ಕೆಲಸವನ್ನ ಕಡಿಮೆ ಮಾಡಿ ಬೇರೆ ಕಡೆ ಹೋಗ್ಬೇಕು, ಬಿಟ್ಟರೆ ಕೆಲಸ ಇಲ್ಲ ಅಂತ ಇಲ್ಲ. ಕೃಷಿ ಜೊತೆಗೆ ಕೃಷಿಗೆ ಪೂರಕವಾದಂತಹ ಬೇರೆ ಉಪಕಸುಬುಗಳು ಕೂಡ ಇದಾವೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಇಂಥವೆಲ್ಲ. ಹೈನುಗಾರಿಕೆನೂ ಇದೆ. ಹೈನುಗಾರಿಕೆಯನ್ನ ನಾವು ಏನ್ ಮಾಡ್ತೀವಿ, ನಮಗೆ ಬೇಕಾದ ಒಂದು 4 ಆಕಳು ಇದೆ. ನಮ್ದು 4 ಎಲ್ಲವೂ ನಿರಂತರವಾಗಿ ಒಂದೇ ಸಲ ಹಾಲು ಕೊಡೋದಿಲ್ಲ. ಒಂದು ಬಾಯವನ್ನು ಕೊಡ್ತಾ ಹೋಗ್ತೇವೆ, ಅವ್ರು ನಮ್ಮ ಮನೆಗೇನೆ ಬಳಸ್ಕೊಳ್ತೀವಿ ಹಾಲನ್ನು. ನಮ್ಮ ಮನೆ ಜಾಯಿಂಟ್ ಫ್ಯಾಮಿಲಿ, 10 ಇದೀವಿ. 10 ಅಂದ್ರೆ ದಿವಸಕ್ಕೆ 3-4 ಹಾಲು ಬೇಕಾಗ್ತದೆ ನಮ್ದೇ ಹಾಲು. ಅದ್ರ ನಾವು ನಮ್ಮ ಸ್ವಂತ ಇದಕ್ಕೋಸ್ಕರ ಮಾತ್ರ ಬಳಸ್ಕೊಳ್ತೀವಿ, ಮಾರಾಟ ಮಾಡೋದಿಲ್ಲ. ಮತ್ತೆ ಅದರಿಂದ ನಮ್ಗೆ ಗೊಬ್ಬರ ಸಿಗ್ತದೆ ಕೃಷಿಗೆ, ಮುಖ್ಯವಾಗಿ ನಮಗೆ ಕಾಂಪೋಸ್ಟ್ ಗೊಬ್ಬರ ಸಿಗ್ತದೆ ಹೈನುಗಾರಿಕೆ. ಹಾಗಂತ ಹೇಳಿದ್ರೆ ಕೋಳಿ ಸಾಕಾಣಿಕೆನೂ ಮಾಡಿದ್ವಿ. ಕೋಳಿ ಸಾಕಾಣಿಕೆ ಮಾರಾಟ ಮಾಡ್ತೀವಿ ಎಲ್ಲಾದರೂ ಸ್ವಲ್ಪ, ಒಂದು 10,000 ವರ್ಷಕ್ಕೆ. ಉಳಿದದನ್ನ ನಾವೇ ಬಳಸ್ಕೊಳ್ತೀವಿ, ಮೊಟ್ಟೆ ಮತ್ತೆ ಮಾಂಸವನ್ನು. ಅಂದ್ರೆ ಮೊಟ್ಟೆಗಾಗಿ ಸಾಕೋದು ಅಥವಾ ಮಾಂಸಕ್ಕಾಗಿ? ಮೊಟ್ಟೆ ಮತ್ತು ಮಾಂಸಕ್ಕಾಗಿ ಎರಡಕ್ಕೂ ಸಾಕ್ತೇವೆ. ಹೌದು, ಎರಡಕ್ಕೂ ಸಾಕ್ತೇವೆ. ಮತ್ತೆ ಅದರದ ಕೋಳಿ ಗೊಬ್ಬರವನ್ನ ಕೃಷಿಗೆ ಬಳಸ್ತೀವಿ, ಕೃಷಿಗಾಗಿ ಬಳಸ್ತೀವಿ. ಸಗಣಿ ಗೊಬ್ಬರ ಸಿಕ್ತು, ಕೋಳಿ ಗೊಬ್ಬರನೂ ಸಿಕ್ತೀವಿ. ಕೋಳಿ ಗೊಬ್ಬರ ಜಾಸ್ತಿ ಸಿಗೋದಿಲ್ಲ, ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಕ್ವಿಂಟಲ್ ಸಿಗ್ಬೋದು ಅಷ್ಟೇ. ಕೋಳಿ ಎಷ್ಟು? ಹಂಗಾದ್ರೆ ಕೋಳಿ ಒಂದು 20-30 ಕೋಳಿ ಅಷ್ಟೇ ಇರ್ತದೆ. ಅಷ್ಟೇ, ನಾಟಿ ಕೋಳಿ. ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅನ್ಸುತ್ತಾ? ದೊಡ್ಡ ಪ್ರಮಾಣದಲ್ಲಿ ಮುಂದೆ ಮಾಡ್ಬೇಕು ಅನಿಸ್ತಾ ಇದೆ, ಆದ್ರೆ ನೋಡ್ಬೇಕು ಈಗ ವಾತಾವರಣ ಮತ್ತೆ ಇದ್ರ ಬಗ್ಗೆ ಅಲ್ವ. ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಮಾಡಿದ್ರೆ ಮಾರ್ಕೆಟಿಂಗ್ ಅದಿದೆಲ್ಲ ಸಮಸ್ಯೆ ಇದೆ. ಮತ್ತೆ ನಮ್ದಿಲ್ಲಿ ಈಗ ಘಟ್ಟದ ಮೇಲೆ ಬೆಳೆದಂಗೆ ಇಲ್ಲಿ ಬೆಳೆಸ್ಲಿಕ್ಕೆ ಆಗುದಿಲ್ಲ ನಾವು ಕೋಳಿಯನ್ನು. ಅಂದ್ರೆ ಅಲ್ಲಿ ವಾತಾವರಣ ಮತ್ತೆ ಅಲ್ಲಿ ಕೆಮಿಕಲ್ ಇಂಜೆಕ್ಷನ್ ಕೊಟ್ಟು ಮಾಡ್ತಾರೆ. ನಾವು ಅದನ್ನ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ನಮ್ಗೇನಿದ್ರು ನ್ಯಾಚುರಲ್ ಫುಡ್ ಅನ್ನು ಕೊಡ್ಬೇಕು ಜನರಿಗೆ, ಆದಷ್ಟು ನಮ್ಮ ಕೈಲಿ ಆದಷ್ಟು. ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಜೇನು ಏನ್ರ ಸಾಕ್ತೀರಿ? ಜೇನು ಸಾಕಾಣಿಕೆ ಮಾಡ್ತಾ ಇಲ್ಲ ಸರ್. ಜೇನು ಸಾಕಾಣಿಕೆ ಮಾಡಲಿಕ್ಕೆ ನಾನಿನ್ನು ಇದು ಮಾಡಲಿಲ್ಲ. ನಾವೊಂದು ಸಾಕಾಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡೋ ನಂತರ ನಿರಂತರವಾಗಿ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೊಂಡು ಮಾಡಬೇಕು. ನಾವಿದೆ ಅನ್ನೋದಕ್ಕೋಸ್ಕರ ಒಂದೆರಡು ಮಾಡ್ಕೊಂಡ್ರೆ ಅದರಿಂದ ನಮಗೇನು ಲಾಭ ಇಲ್ಲ. ಹಂಗಂತೇಳಿ ಒಂದೆರಡನ್ನು ನಾನು ಮಾಡ್ಬೋದು, ಆದರೆ ಅದರಿಂದ ಏನು ಲಾಭ ಇಲ್ಲ, ಮನೆಗೆ ಬಳಸ್ಕೊಳ್ಳಿಕ್ಕಷ್ಟೇ. ಸರಿ, ಅದ್ರ ತಿಳ್ಕೊಂಡು ಮಾಡಬಹುದು, ಮತ್ತೆ ಅದು ಲಾಭದಾಯಕ ಕೂಡ. ಹೌದು, ಅದು ಲಾಭದಾಯಕನೂ ಹೌದು, ಮತ್ತೆ ಅದರಿಂದ ಜನರಿಗೆ ಕೆಲಸನೂ ಸಿಗ್ತದೆ, ಒಬ್ಬೊಬ್ಬರಿಗೆ ಕೆಲಸ ಕೊಡಬಹುದು ನಿರಂತರವಾಗಿ. ಮತ್ತೆ ಇತ್ತೀಚಿನ ಹವಾಗುಣದಿಂದ ಹೆಚ್ಚುಗಳಾಗಿ ಜೇನುಗಳ ನೊಣಗಳ ಸಾಯ್ತೇವೆ, ಅದ್ರ ನಾನು ಕೇಳಿದ್ದೇನೆ ವಿಚಾರಣೆ ಮಾಡಿದವಾಗ. ಸ್ವಲ್ಪ ಕಷ್ಟ ಇದೆ ಅದ್ರ ಬಗ್ಗೆ ಅಂತ ಹೇಳ್ತೇವೆ. ಕಷ್ಟನೂ ಇಲ್ಲ, ತೀರ ಸುಖನೂ ಇಲ್ಲ, ಎರಡೂ ಟೈಪ್ ಇದಾರೆ. ಅದರಿಂದ ಲಾಭ ಮಾಡೋರು ಇದಾರೆ, ಕ್ವಿಂಟಲ್ ಗಟ್ಟಲೆ 6 ಕ್ವಿಂಟಲ್ ಜೇನುತುಪ್ಪ ತೆಗಿಯೋರು ಇದಾರೆ, ಮತ್ತೆ 20 ಮಾಡಿದವರು ಇಲ್ಲ ಮುಂದಿನ ಸರಿ 100 ಮಾಡಬೇಕು ಅನ್ನೋರು ಇದಾರೆ. ಮತ್ತೆ ಒಂದೊಂದು ಟೈಮ್ ರೋಗ ರುಜಿನ ಅವೆಲ್ಲ ಬರ್ತಾ ಇರ್ತಾವ, ಮತ್ತೆ ಮಳೆ ಬರ್ದಾಗ ಅವಕ್ಕೆ ಆಹಾರ ಕೊಡೋದು ಅದೆಲ್ಲನೂ ಇದು ಇದ್ದೇ ಇರುತ್ತೆ. ಆ ನಿಟ್ಟಿನೊಳಗೆ ಅದನ್ನೊಂದು ಸ್ವಲ್ಪ ಆಲೋಚನೆ ಮಾಡಿ. ಅಲ್ಲ, ಅದು ಮಾಡಬೇಕಂತ ಇದೆ. ನಾನೀಗಾಗಲೇ ಅದನ್ನ ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದರೆ ಯಾಕೋಸ್ಕರ ಮಾಡಬೇಕಂತ ಹೇಳಿದರೆ, ನಮ್ದು ತೋಟದ ಬೆಳೆಗಳು ಹೂ ಬೀಳುತ್ತೆ, ಪರಾಗಸ್ಪರ್ಶ ಆಗ್ತದೆ, ಅದರಿಂದ ಜೇನುನೊಣದಿಂದ ಪರಾಗಸ್ಪರ್ಶ ಆಗ್ತದೆ, ಬೆಳೆಗಳು ಹೆಚ್ಚು ಬರ್ತದೆ. ಅದೀಗ ಅಂದ್ರೆ ನಾವು ಹಂತ ಒಂದು ಬೈ ಒಂದು ಮಾಡಬೇಕಾಗ್ತದೆ. ಈಗ ಇತ್ತೀಚೆಗೆ ನಂದು ಅಡಿಕೆ ಬೆಳೆ ಬರ್ಲಿಕ್ಕೆ ಮಾಡಿ 3 ಆಯಿತು. ಈಗ ಅದರನ್ನು ಒಂದು ಹಂತಕ್ಕೆ ತಂದ ನಂತರ ಮತ್ತೆ ಬೇರೆ ಬೇರೆ ಇದಕ್ಕೆ ಎಲ್ಲ ಒಟ್ಟಿಗೆ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ನಮ್ದು ಬಂಡವಾಳದ ಕಷ್ಟ ಇದೆಲ್ಲ ಕಷ್ಟ. ಮೆಲ್ಲಕ್ಕೆ ಮಾಡ್ಕೊಂತ ಹೋಗಿ ಎಲ್ಲ ಅವನಿಗೆ ಮೈ ಮೇಲೆ ಹಾಕೊಂಡು ಅಲ್ವಾ. ಮನೆಯಲ್ಲಿ 10 ಜನ ಇದ್ರಿ, ಆದ್ರೂ ಆಳ್ಬೇಕಾ? 10 ಜನ ಅಂದ್ರೆ ಸರ್, ನಾನು, ನನ್ನ ಹೆಂಡತಿ, ನಮ್ಮ ತಾಯಿಯವರು ಮಾತ್ರ ಕೃಷಿಯಲ್ಲಿ ತೊಡಕೊಳ್ಳೋರು. ನನ್ನ ಮಕ್ಕಳು ಇಬ್ರು ಇದ್ದಾರೆ, ಇಬ್ರು ಸ್ಕೂಲಿಗೆ ಹೋಗುವಂಥದ್ದು. ನಮ್ದು ಒಂದು ತಮ್ಮ, ತಮ್ಮನ ಹೆಂಡತಿ, ತಮ್ಮ ಪೊಲೀಸ್, ತಮ್ಮ ಹೆಂಡತಿ ಟೀಚರ್, ಮತ್ತೊಂದು ಕಿರಿಯ ತಮ್ಮ ಇದ್ದಾರೆ, ಇಬ್ರು ಎಂಜಿನಿಯರ್ ಅವರು. ಹಾಗಾಗಿ ಅವ್ರು ಕೃಷಿಗೆ ಬರ್ತಾರೆ, ಇಲ್ಲ ಅಂದಿರಲ್ಲ. ಅಂತ ರಜೆ ಇದ್ದ ಟೈಮ್ಗೆ ನನ್ನ ಕೈ ಜೋಡಿಸ್ತಾರೆ. ಅವರು ಬಿಡುವಿದ್ದಾಗ ಬರ್ತಾರೆ. ಅವರಿಗೂ ಕೃಷಿಯಲ್ಲಿ ಬಹಳಷ್ಟು ಉತ್ತೇಜನ ಇದೆ, ಅವ್ರಿಗೆ ಬಹಳಷ್ಟು ಇಂಟ್ರೆಸ್ಟ್ ಇದೆ ಕೃಷಿ. ಇಷ್ಟೆಲ್ಲ ಕೃಷಿ ತ್ಯಾಜ್ಯಗಳು ಸಿಗ್ತವೆ ನಿಮಗೆ, ಅಲ್ಲಿ ಬಂದಂತ ಗರಿಗಳು ಇರ್ಬೋದು, ಮಟ್ಟೆಗಳು ಇರ್ಬೋದು, ಕಸ ಕಡ್ಡಿ ಏನೆಲ್ಲಾನು ಇರುತ್ತೆ. ಆ ತ್ಯಾಜ್ಯಗಳನ್ನ ಗೊಬ್ಬರವನ್ನಾಗಿ ಮಾಡೋದು ಮಾಡ್ತೀರಿ? ನಾವು ತ್ಯಾಜ್ಯಗಳನ್ನ ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ ಸರ್, ಅದು ಗೊಬ್ಬರ ಗುಂಡಿಗೆ ತಂದು ಹಾಕೋದಿಲ್ಲ, ಗೊಬ್ಬರ ಗುಂಡಿಗೆ ತಂದು ಹಾಕಿ ಗೊಬ್ಬರ ಮಾಡೋದಿಲ್ಲ. ಏನ್ ಮಾಡ್ತೇವೆ ಅಂದ್ರೆ, ಗಿಡಗಳ ಬುಡದಲ್ಲಿ ಹಾಕಿ ಅಲ್ಲೇ ಕಾಂಪೋಸ್ಟ್ ಆಗಿ ಅಲ್ಲೇ ಎರೆಹುಳು ರೆಡಿ ಆಗ್ಬೇಕು ನ್ಯಾಚುರಲ್ ಆಗಿ. ನಾವು ಯಾವ್ದಕ್ಕೆ ಎರೆಹುಳು ಘಟಕವನ್ನು ಮಾಡಿ ಅಲ್ಲಿಂದ ತೆಗೆದು ಹಾಕುವಂಥದ್ದು ಮಾಡುವಂಥದ್ದಲ್ಲ, ಗಿಡದ ಬುಡಕಲ್ಲೇ ಗೊಬ್ಬರ ಹಾಕಿ ಈ ಸಗಣಿ ನೀರನ್ನು ಕೊಟ್ಟಾವಾಗ ಅಲ್ಲಿ ಆ ಕಾಂಪೋಸ್ಟ್ ರೆಡಿ ಆಗ್ತದೆ. ಆ ಕಾಂಪೋಸ್ಟ್ನಲ್ಲಿ ಎರೆಹುಳುಗಳು ತಾನಾಗೇ ರೆಡಿ ಆಗ್ತವೆ ಸಾವಯವ. ಅದನ್ನು ಅದು ಮಾಡೋದ್ರಿಂದ ನಮ್ಮ ಗಿಡಗಳು ಆರೋಗ್ಯವಾಗಿರ್ತವೆ. ಗಿಡಗಳಿಗೆ ನಾವು ಯಾವುದೇ ರಾಸಾಯನಿಕವನ್ನು ಹೆಚ್ಚು ಸಿಂಪಡಣೆ ಮಾಡಿದವಾಗ ಅಲ್ಲಿ ನಮ್ದು ಬ್ಯಾಕ್ಟೀರಿಯಾಗಳು ಸತ್ತೋಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಆ ಥರ ಮಾಡ್ತೀವಿ ನಾವು. ಎಲ್ಲ ತ್ಯಾಜ್ಯವನ್ನು ಬುಡದಲ್ಲಿ ಹಾಕಿ ಮುಚ್ಚಿ ಮತ್ತೆ ನೀರು ಕೊಟ್ಟಾವಾಗ ನ್ಯಾಚುರಲ್ ಆಗಿ ಎರೆಹುಳುಗಳು ರೆಡಿ ಆಗ್ತವೆ. ಬುಡದಲ್ಲಿ ಹಾಕ್ಬೇಕಂದ್ರೆ ಸ್ವಲ್ಪ ಕಟ್ ಮಾಡಿ ಹಾಕ್ಬೇಕು. ಕಟ್ ಮಾಡಿ ಹಾಕ್ಬೇಕು, ಎಲ್ಲ ಕಟ್ ಮಾಡಿ ಹಾಕಿ. ಅಡಕೆ ಸಾಗೆ ಹೌದು, ತೆಂಗಿನ ಗರಿ ಹೌದು, ಇದರ ತೆಂಗಿನ ಚಿಪ್ಪು ಎಲ್ಲವನ್ನ ಕಟ್ ಮಾಡಿ ಹಾಕು. ಎಷ್ಟು ದಿನ ಬೇಕಾಗ್ತವೆ ಕರಗಲಿಕ್ಕೆ? ಕರಗಲಿಕ್ಕೆ ಸಾಮಾನ್ಯವಾಗಿ ಒಂದು 6-8 ತಿಂಗಳು ಬೇಕು ಕರಗಲಿಕ್ಕೆ. ಅದು ಕರಗ್ತಾ ಕರಗ್ತಾ ಇರ್ತೇವೆ, ಮತ್ತೆ ನೆಕ್ಸ್ಟ್ ಆಗ್ತದೆ ಅಡುಗೆ ಕರಗ್ತಾ ಹೋಗ್ತದೆ. ಮತ್ತೆ ಜಾಸ್ತಿ ನೀವು ಈ ರೀತಿ ಕರಗಲಾರದಂತ ತ್ಯಾಜ್ಯವನ್ನ ಹಾಕಿದ್ರಿ ಅಂತ ತಿಳ್ಕೊಳ್ರಿ, ಅದರೊಳಗೆ ಕಾರ್ಬನ್ ಜಾಸ್ತಿ ಇರುತ್ತೆ. ಮತ್ತೆ ನೈಟ್ರೋಜನ್ ಸರಿಯಾದ ಪ್ರಮಾಣದಲ್ಲಿ ನೀವು ಕೊಡಲಿಲ್ಲ ಅಂದ್ರೆ ನಿಮಗೆ ಬೆಳೆಗಳಿಗೆ ನೈಟ್ರೋಜನ್ ಸಿಗೋದಿಲ್ಲ. ಅದಕ್ಕಾಗಿ ಕರಗಿಸಿ ಹಾಕಬೇಕು. ಒಂದು ಅಲ್ಲೇ ಹಾಕೋದ್ರಿಂದ ಪರವಾಗಿಲ್ಲ, ಬಟ್ ಅದಕ್ಕೆ ಬೇಕಾದಂತ ಈ ಸ್ಲರಿ ಅಂತೀವಲ್ಲ ಅದನ್ನ, ಮತ್ತೆ ಗಂಜಲ ಹಾಕೋದು ಅಥವಾ ಸಗಣಿಯನ್ನ ರಾಡಿ ಮಾಡಿ ಹಾಕೋದು, ಇಲ್ಲ ಜೀವಾಮೃತ ಹಾಕೋದು, ಇಂಥವು ನಿರಂತರವಾಗಿ ಮಾಡ್ತಾ ಇರ್ಬೇಕು. ಹೌದು, ಮಾಡ್ತಾ ಇರ್ತೇವೆ. ನಾವೇನು ಮಾಡ್ತೇವೆ ಅಂದರೆ, ನಾವು ಕೊಟ್ಟಿಗೆಯನ್ನು ಸಿಮೆಂಟನ್ನು ಕೊಟ್ಟಿಗೆ ಮಾಡೋದು ಇರುವುದರಿಂದ ಸಗಣಿಯನ್ನು ಮಷಿನ್, ವಾಟರ್ ಸ್ಪ್ರೇಯರ್ ಮಷಿನ್ ಇಟ್ಕೊಂಡಿದ್ದೀವಿ. ಅದನ್ನು ತೆಗೆದು ಗೊಬ್ಬರ ಗುಂಡಿಗೆ ಅರ್ಧ ಹಾಕ್ತೀವಿ, ಅರ್ಧವನ್ನು ಅಲ್ಲಿ ಸ್ಪ್ರೇ ಮಾಡಿಬಿಡ್ತೇವೆ. ಸ್ಪ್ರೇ ಮಾಡಿದಾಗ ಒಂದು ಟಾಕಿಯಲ್ಲಿ ಶೇಖರಣೆ ಆಗ್ತದೆ. ಆ ಶೇಖರಣೆ ಅದನ್ನು ಬಕೆಟ್ ಮುಖಾಂತರ ಹಾಕ್ತೇವೆ ನಾವು. ಸ್ಲರಿ ಮಾಡಿ ಹಾಕ್ತೇವೆ ಅದರಲ್ಲಿ ರಾಡಿ ಮಾಡಿ ಹಾಕ್ತದೆ. ಇದಾಗ್ತದೆ. ಅಲ್ಲಿ ಎರೆ ಹುಳುವಿನ ಗೊಬ್ಬರ ತಯಾರಾಗ್ತಾ ಇದೆ, ಎರೆ ಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಎರೆಹುಳುಗಳು ಯಾಕೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ನಾವು ಅಲ್ಲಿ ಕೈ ಹಾಕಿ ಬಗ್ಗದ ನೋಡಿದಾಗ ಒಂದು 3 ಇಂಚ್ ಅಡಿಗೆ ಎರೆಹುಳುಗಳು ರೆಡಿ ಆಗ್ತಾ ಇರ್ತವೆ, ಬರ್ತವೆ. ಮತ್ತೆ ಮೇನ್ ಅಂತ ಹೇಳಿದ್ರೆ, ಹೆಗ್ಗಣಗಳು, ಇಲಿಗಳು ಅಡಕೆ ಗಿಡ ಅಥವಾ ತೆಂಗಿನ ಗಿಡ ಬುಡದಲ್ಲಿ ಹೋಗ್ತೇವೆ ಅಂತ ಹೇಳಿದ್ರೆ, ಒಟ್ಟು ತೆಗಿತೀವಿ ಅಂದ್ರೆ ಎರೆಹುಳು ಇದೆ ಅಂತ ಅರ್ಥ. ಎರೆಹುಳ ಇದ್ರೆ ಅದು ಹೇಗೆ? ಅದು ಎರೆಹುಳ ತಿನ್ನೋದಕ್ಕೋಸ್ಕರ ಗುಂಡಿ ತೆಗಿತವೆ. ಅದು ತೆಗೆಯೋದ್ರಿಂದ ನಮಗೆ ಅನುಕೂಲನೇ, ಯಾಕೆಂದ್ರೆ ಗಾಳಿಗಳು ಪಾಸ್ ಆಗಿ ಅಲ್ಲಿ ನಮಗೆ ಇದು ಸಿಗ್ತದೆ, ಭೂಮಿ ಸಡಲ ಆಗ್ತದೆ. ಮತ್ತೆ ಅಲ್ಲಿ ಗಾಳಿ ಆಡೋದ್ರಿಂದ ಗೊಬ್ಬರಗಳು ಫಾಸ್ಟ್ ಕಂಪೋಸ್ಟ್ ಆಗ್ತವೆ. ಬೇರೆಗೂ ಗಾಳಿ ಬೇಕು. ಹೌದು, ಬೇಕು. ಆಹಾರ ಸಂಗ್ರಹಣೆ ಇದಕ್ಕೋಸ್ಕರ ಗಾಳಿ ಬೇಕು. ಮತ್ತೆ ನಿರಂತರವಾಗಿ ಜಾಸ್ತಿ ನೀರು ಕೊಟ್ಟೋದ್ರಿಂದಲೂ ಆಹಾರ ಉತ್ಪಾದನೆಗೆ ಸಮಸ್ಯೆ ಆಗ್ತದೆ ಗಿಡಗಳಿಗೆ. ಎಷ್ಟು ಸಮ ಪ್ರಮಾಣದಲ್ಲಿ ಕೊಡಬೇಕು? ಹೆಂಗ್ ಗೊತ್ತಾಗುತ್ತೆ ಸಮ ಪ್ರಮಾಣ ಅಂತ ಹೇಳಿದ್ರೆ, ಭೂಮಿಯಲ್ಲಿ ನೀರು ನಿಲ್ಲಬಾರದು. ಭೂಮಿಯಲ್ಲಿ ನೀರು ನಿಂತಾವಾಗ ಅದೊಂಥರ ರಾಡಿಯಾಗಿ ಮೇಲುಗಡೆ ಕೆಸರಾಗಿ ನಿಂತ್ಕೊಬಿಡ್ತದೆ, ನೀರು ಇಂಗೋದಿಲ್ಲ. ಸರಿಯಾದ ಇದಂದ್ರೆ ಹೊದಿಕೆ ಇರಬೇಕು ಭೂಮಿಗೆ. ಮತ್ತೆ ಅಂದ್ರೆ ನಾವು ಕಡಿಮೆ ಪ್ರಮಾಣದ ನೀರು ಬಿಟ್ಟಾಗ ಆವಿಯಾಗಿ ಹೋಗಬಾರದು, ಆ ರೀತಿಯಾಗಿರ್ಬೇಕು. ಅಂದ್ರೆ ಹದವಾಗಿರಬೇಕು. ಮತ್ತೆ ನಾವು ಕೊಟ್ಟಂತ ನೀರು ಇದೆಯಲ್ಲ, ಅದು ತೇವಾಂಶ ಕೊಡಬೇಕು ಅಷ್ಟೇ. ನೀರು ನಿಲ್ಲುವಂಗಾಗಬಾರ್ದು, ಹರಿದು ಹೋಗುವಂಗಾಗಬಾರ್ದು, ಇಂಗುವಂಗಾಗಬಾರ್ದು. ಇಂಗಬೇಕು ಭೂಮಿಯಲ್ಲಿ, ಇಂಗಬೇಕು, ಹರಿದು ಹೋಗಬಾರ್ದು. ಹರಿದು ಹೋದ್ರೆ ನಮ್ಮ ಭೂಮಿಯಲ್ಲಿರುವ ಸಾರಜನಕ ಎಲ್ಲ ನಮ್ದು ಕಾಂಪೋಸ್ಟ್ ಎಲ್ಲ ವೇಸ್ಟ್ ಆದಂಗೆ. ಅಂದ್ರೆ ಒಂದು 8-10 ಇಂಚ್ ತನಕ ಪೂರ್ತಿ ನೆನೆಯಂಗಲ್ಲ, ಒಂದು 2-3 ಅಡಿ ಎಲ್ಲ ನೆನೀತದೆ. ಕೆಳಗಿದ್ದೇ ಇರುತ್ತೆ ನೀರು, ತೇವಾಂಶ ಇದ್ದೇ ಇರುತ್ತೆ 2 ಅಡಿ ಕೆಳಗೆ ಅಲ್ವಾ? ತೇವಾಂಶ ಇದ್ದಿರುತ್ತೆ, ಆದ್ರೆ ಅಲ್ಲಿ ತೇವಾಂಶಕ್ಕೂ ಮೇಲ್ಗಡೆ ತೇವಾಂಶಕ್ಕೂ ಬೇರೆ ಇರುತ್ತೆ. ಮೇಲ್ಗಡೆ ತೇವಾಂಶ ಜಾಸ್ತಿ ಇರುತ್ತೆ, ಹಾಗಾದ್ರೆ ಕಾಂಪೋಸ್ಟ್ ಗೊಬ್ಬರಗಳು ರೆಡಿ ಆಗಿರ್ತದೆ ಮೇಲ್ಗಡೆ, ಒಂದು 7-8 ಇಂಚ್ ಅದರಡಿಯಲ್ಲಿ ಮಣ್ಣು ಇರುತ್ತೆ. ಮಣ್ಣು ಅಂದ್ರೆ ಸ್ವಲ್ಪ ಬೆಂಡೆ ಟೈಪ್ ಮಣ್ಣು ಇರುತ್ತೆ, ಅಂದ್ರೆ ಅದು ಗೊಬ್ಬರದ ಮಾಂಸವನ್ನೆಲ್ಲ ಗಿಡಗಳು ತಿಂದಿರ್ತವೆ. ಮುಂದಿನ ಯೋಜನೆ ಏನು? ಮುಂದಿನ ಯೋಜನೆ ನಮ್ದಿಲ್ಲಿ ಸಾವಯವ ಕೃಷಿಯಾಗಿ ಅದರಲ್ಲಿ ಸ್ವಲ್ಪ ಮತ್ತು ಹೆಚ್ಚಿನ ಇದು ಮಾಡ್ಬೇಕನ್ನೋದಿದೆ. ಎರೆಹುಳ ಘಟಕ ಮಾಡಬೇಕು ಅಷ್ಟೇ. ಮತ್ತೆ ಇನ್ನು ಹೆಚ್ಚಿನದನ್ನ ಹೇಳಿದ್ರೆ ಲಾಭದಾಯಕ ಕೃಷಿಯನ್ನು ಮಾಡ್ಬೇಕನ್ನೋದಿದೆ. ಮತ್ತೆ ಒಂದು 6-8 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದಿದೆ ಬಡವರಿಗೆ, ಯಾರಿಗೆ ಕೆಲಸದ ಅವಶ್ಯಕತೆ ಇದೆ ಅವರಿಗೆ ಕೆಲಸ ಕೊಡಬೇಕು ಅನ್ನೋದಿದೆ. ಅಂದರೆ ಆದಾಯ ಹೆಚ್ಚಾಗಬೇಕಾಗಿತ್ತು ಅಂದರೆ ಇರುವಂತಹ ನಾವು ಏನೇ ಕೃಷಿ ಉತ್ಪನ್ನ ತೋಟಗಾರಿಕೆ ಉತ್ಪನ್ನ ಇವೆಲ್ಲ ಇದಾವಲ್ಲ, ಏನು ಸಾಧ್ಯನೋ ಮೌಲ್ಯವರ್ಧನೆ ಮಾಡಲಿಕ್ಕೆ ಸಾಧ್ಯ ಆದರೆ ಮೌಲ್ಯವರ್ಧನೆ ಮಾಡೋದು, ಮಾರಾಟವನ್ನು ನಾವೇ ಮಾಡೋದು, ಮಾರಾಟವನ್ನು ನಾವೇ ಮಾಡ್ತೀವಿ, ಮಾರಾಟವನ್ನು ನಾವು ಬೇರೆಯವರಿಗೆ ನಾವೇ ಕೊಡ್ತೀವಿ ಮಾರಾಟ. ಅಂದರೆ ನಮ್ಮ ಬೆಲೆ ಬಂದು ಎಲ್ಲಿ ನಮಗೆ ಯೋಗ್ಯವಾದ ಬೆಲೆ ಸಿಗ್ತೇವೆ ಅಲ್ಲಿ ಕೊಡ್ತೀವಿ ನಾವು. ಹೆಂಗ್ ಗೊತ್ತಾಗುತ್ತೆ ನಿಮಗೆ ಯೋಗ್ಯವಾದ ಬೆಲೆ? ನಮಗೆ ಬೆಲೆ ಅಂತೇಳಿ ಸಾಮಾನ್ಯವಾಗಿ ಈಗ ಕೆಲವೊಂದಿಷ್ಟು ಲೋಕಲಲ್ಲಿ ತಗೊಳ್ತಾರೆ, ಅರ್ಧ ರೇಟಿಗೆ ತಗೊಳ್ತಾರೆ. ಈಗ ಲೋಕಲಲ್ಲಿ ಮಾರಾಟದವರು ಬರ್ತಾರೆ, ಅಲ್ಲಿ ನಮ್ದು ಕೆಜಿಗೆ 15 ರೂಪಾಯಿನಲ್ಲಿ ತಗೊಳ್ತಾರೆ. ನಾವು ಅಂಕೋಲಕ್ಕೆ ತಂದು ಅಥವಾ ನಮ್ದು ಹಳ್ಳಿಗೆ ಹಳ್ಳಿಯಿಂದ ಪೇಟೆಗೆ ತಂದು ಮಾರಿದ್ರೆ ನಮಗೆ 30 ರೂಪಾಯಿ ಕೊಡ್ತಾರೆ ಕೆಜಿ, ಅದು ನಮ್ಗೆ ಲಾಭ ಆಗ್ತದೆ. ಅಲ್ಲಿ ಮನೆಗೆ ಬಂದವರ ಹತ್ರ ಏಜೆನ್ಸಿಗಳಿಗೆ ನಾವು ಕೊಡೋದಿಲ್ಲ. ನೀವು ಮಾರ್ಕೆಟಲ್ಲಿ ಹೋಗಿ ಕುಂತು ಮಾರೋದು? ಕುಂತು ಮಾರೋದಿಲ್ಲ, ಮಾರ್ಕೆಟ್ ಅಲ್ಲಿ ಹೋಗಿ ಯಾರು ಮಾರಾಟ ಮಾಡ್ತಾರೆ ಅಂಗಡಿಗಳಿಗೆ ಡೈರೆಕ್ಟ್ ಕೊಟ್ಬಿಡ್ತೇವೆ. ಅವ್ರು ನೀವು 30 ರೂಪಾಯಿನೂ ಕೊಡ್ತಾರೆ? ಕೊಡ್ತಾರೆ. ಅವರಿಗೆ ಸಾಮಾನ್ಯವಾಗಿ 30 ರೂಪಾಯಿ ಇರುತ್ತೆ. ಲೋಕಲ್ ಅಲ್ಲಿ ನಮ್ದು ಒಬ್ರು ಏಜೆಂಟ್ ಏನಿರ್ತಾರಲ್ಲ, ಅವ್ರು ನಮಗೆ 1 ಕೆಜಿ ಮೇಲೆ 10 ರೂಪಾಯಿ ಲಾಭ ಅವ್ರು ತಗೊಳ್ತಾರೆ. ನಾವು 1 ವರ್ಷ ಬೆಳೆದು 1 ವರ್ಷ ನಾವು ಹಣವನ್ನು ಇನ್ವೆಸ್ಟ್ ಮಾಡಿ ಕಟಾವು ಮಾಡಿ ಅದು ಸಾಗಣೆ ಮಾಡೋದು ಮನೆಯಲ್ಲಿ ತಂದು ಇಟ್ಟಾವಾಗ ಅವ್ರು ತಗೊಂಡು ಹೋಗ್ಲಿಕ್ಕೆ ಬಂದವರಿಗೆ ಒಂದು ದಿನಕ್ಕೆ ಅವರಿಗೆ 10 ರೂಪಾಯಿ ಸಿಗುತ್ತೆ ಕೆಜಿಗೆ. ನಮಗೆ ಬೆಳೆದವರಿಗೆ 15 ರೂಪಾಯಿ ಸಿಗುತ್ತೆ ಮನೆಯಲ್ಲಿ ಕೊಟ್ಟರೆ. ನಾವು ಅಲ್ಲಿ ತಗೊಂಡು ಕೊಟ್ಟರೆ ನಮಗೆ ಜಾಸ್ತಿ ಸಿಗುತ್ತೆ, 25-30 ರೂಪಾಯಿ ಸಿಗುತ್ತೆ. ತಗೊಂಡು ಹೋಗಿ ಬರೋದು ಖರ್ಚು ಅಂತ ಹೇಳಿದ್ರೆ, ನಾವು 15 ದಿವಸಕ್ಕೆ ಒಂದ್ಸಲ ನಮ್ದು ಸಾಮಗ್ರಿ ಆಹಾರ ಸಾಮಗ್ರಿಗಳು ಅಥವಾ ಮೂಲ ವಸ್ತುಗಳನ್ನು ತರ್ಲಿಕ್ಕೆ ನಾವು ಪೇಟೆಗೆ ಹೋಗ್ತೇವೆ. ಹೋಗುವಾಗ ನಾವು ತಗೊಂಡು ಹೋಗ್ತೇವೆ, ನಮ್ದು ವೆಹಿಕಲ್ ಓನ್ ವೆಹಿಕಲ್ ಇದೆ ಅದ್ರಲ್ಲಿ ತಗೊಂಡು. ಇದೊಂದು ದೊಡ್ಡ ಪ್ರಶ್ನೆ ರೈತರಿಗೆ. ಆಕ್ಚುಲಿ ಏನಂತಾರೆ ಅಂದ್ರೆ, ನಮ್ಗೆ ಅಲ್ಲಿ ಹೋಗಿ ಕುಂತು ಅಂದ್ರೆ ಇಲ್ಲಿ ಹೊಲದ ಕೆಲಸ ನಿಂತು ಬಿಡ್ತಾವು, ಅಲ್ಲಿ 500 ರೂಪಾಯಿ ಉಳಿಸಕ್ ಹೋಗಿ ಇಲ್ಲ 500 ರೂಪಾಯಿದ್ದು ಲಾಸ್ ಆಗುತ್ತೆ ಹಿಂಗೆಲ್ಲ ಅಂತ ಹೇಳ್ತಾರೆ, ಹೇಗೆ ನಿರ್ವಹಿಸೋದು ಅದನ್ನು? ಆದ್ರೆ ನಾವು ಅಲ್ಲಿ ಮಾರಾಟ ಮಾಡೋದು ಕುಂತು ಮಾರಾಟ ಮಾಡೋದಿಲ್ಲ, ಡೈರೆಕ್ಟ್ ನೇರವಾಗಿ ಮಾರುವವರಿಗೆ ಕೊಟ್ಟುಬಿಡೋದು. ಕುಂತು ಮಾರ್ಲಿಕ್ಕೆ ಹೋದ್ರೆ ನಮಗೆ ರೈತರ ಹತ್ರ ಕುತ್ಕೊಳ್ಳುವಷ್ಟು ಸಹನೆ ಇರೋದಿಲ್ಲ ಕುಂತಿ ಮಾರುವಷ್ಟು. ಪೇಟೆಯಲ್ಲಿ ಪೇಟೆಗೆ ವಾತಾವರಣಕ್ಕೂ ನಮ್ಮ ಹಳ್ಳಿಯ ವಾತಾವರಣಕ್ಕೂ ಬಹಳ ಜಗಜಾಂತರ ಇದೆ. ನಮ್ಮ ಹಳ್ಳಿಯಲ್ಲಿ ಉಳಿದವರಿಗೆ ತೋಟದಲ್ಲಿ ಉಳಿದವರಿಗೆ ಪೇಟೆಯಲ್ಲಿ ನಮಗೆ ಅಷ್ಟೊತ್ತು ಕುತ್ಕೊಳ್ಳಿಕ್ಕೆ ಆಗೋದು, ಕಷ್ಟ ಆಗ್ತದೆ. ಈಗ ನೀವು 15 ರೂಪಾಯಿ ಇದನ್ನು ಅಲ್ಲಿ ಹೋಗಿ ಮಾರಾಟ ಮಾಡಿದರೆ 30 ರೂಪಾಯಿ ಆಗುತ್ತೆ ಅಂತ ಹೇಳಿ, ಅವರು ಗ್ರಾಹಕರಿಗೆ ಹೆಂಗೆ ಮಾರ್ತಾರೆ? ಅವ್ರು 40 ರೂಪಾಯಿ ಮಾರ್ತಾರೆ, ನಾವು ಹಣ್ಣು ಮಾಡಿ 40 ರೂಪಾಯಿ ಮಾರ್ತಾರೆ, 2-3 ದಿವಸ ಅವ್ರ ಹಣ್ಣೆ ಮಾಡಿ 40 ರೂಪಾಯಿ ಮಾರ್ತಾರೆ. ಮತ್ತೆ ಅವ್ರಿಗೂ ಕೂಲಿ ಬೀಳ್ಬೇಕಲ್ಲ? ಹೌದು, ಅವರಿಗೂ ಸಿಗ್ಲೇಬೇಕಲ್ಲ. ನಾವು ಈಗ ಒಬ್ಬರನ್ನ ಏಜೆಂಟ್ರನ್ನ ತಪ್ಪಿಸಿ ಡೈರೆಕ್ಟ್ ನೇರವಾಗಿ ಕೊಟ್ಟಂಗಾಯ್ತು. ಈಗ 3 ಜನರಿಗೆ ಹೋದಾಗ 3 ಜನಕ್ಕೆ ಹಂಚಿ ಹೋಗುವಂಥದ್ದು ಇಬ್ಬರಲ್ಲಿ ಹಂಚು ಇದಾಗ. ನಿಮ್ಮದು ಮಾಲ್ ಕಡಿಮೆ ಇತ್ತು, ಅಲ್ಲಿಗೆ ಸಾಕ್ಸು ವೆಚ್ಚ ಸುಮ್ಮನೆ ಜಾಸ್ತಿ ಬರುತ್ತೆ ಅಂತ ಅಂದಾಗ, ನಿಮ್ಮಂತ ಇನ್ನೊಬ್ಬರು ರೈತರು ಯಾರು ಇದ್ರೆ ಜೊತೆಗೂಡಿ ಇಬ್ರು ಕೂಡ ಸಾಕ್ಸೋಣ ಮಾಡ್ತೀವಿ. ಈಗ ನಮ್ದು ಹೋಗುವಾಗ 1.5 ಕ್ವಿಂಟಲ್ ಬಾಳೆಕಾಯಿ ಇಲ್ಲ, ನಾವು 1.5 ಕ್ವಿಂಟಲ್ 2 ಕ್ವಿಂಟಲ್ ಹಾಕೊಂಡು ಹೋಗ್ತೀವಿ. ನಮ್ದು ಜೀಪ್ನಲ್ಲಿ ಅಥವಾ ಕಾರಲ್ಲಿ ಹಿಂದ್ಗಡೆ ಡಿಕ್ಕಿಯಲ್ಲಿ ಹಾಕೊಂಡು ಹೋಗ್ತೀವಿ. ನಮ್ದಿಲ್ಲ ಅಂತಂದ್ರೆ ಬೇರೆಯವರು ನಮಗೆ ಕೊಡ್ತಾರೆ, ನಮ್ದಿದೆ ಸ್ವಲ್ಪ ತಗೊಂಡು ಹೋಗಿ ಕೊಡು ಅಂತೇಳಿ, ಅವಾಗ ನಾವು ತಗೊಂಡು ಹೋಗ್ತೇವೆ. ಅಂದ್ರೆ ಒಬ್ಬರು ರೈತರು ಊರಿಂದ ಹೊರಗಡೆ ಹೋಗ್ತಾರೆ ಅಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ ಸಾಮಾನ್ಯವಾಗಿ, ನಾವು ಒಬ್ಬರಿಂದ ಒಬ್ಬರು ಹಿಂಗೆ ಸಂಪರ್ಕ ಇರುವುದರಿಂದ ಅವ್ರ ಸಾಮಾನು ನಾವು ತರ್ತೀವಿ, ಅವ್ರು ಹೋದಾವಾಗ ನಮ್ದನ್ನು ಕಳ್ಸಿಕೊಡ್ತೀವಿ. ಆ ಥರ ಹಳ್ಳಿಯಲ್ಲಿ ಹೊಂದಾಣಿಕೆ ಇದೆ, ಸಹಕಾರ ಇದೆ. ಮತ್ತೆ ಕೆಲಸದಲ್ಲೂ ಹಂಗೆ, ನಮ್ಮ ಕೆಲಸ ಇದ್ದಾವಾಗ ಅವ್ರು ಬರ್ತಾರೆ, ಅವ್ರ ಕೆಲಸಕ್ಕೆ ನಾವು ಹೋಗ್ತೀವಿ. ಈಗ ಉದಾಹರಣೆಗೆ ಕಬ್ಬಿನ ಗಾಣ ಬಂದಿದೆ ಅಂತೇಳಿ, ಕಬ್ಬನ್ನು ಬೆಲ್ಲ ಮಾಡುವ ಟೈಮಿಗೆ ಅವಾಗ ಕೂಲಿ ಆಳುಗಳು ಜಾಸ್ತಿ ಬೇಕಾಗ್ತದೆ. ನಮ್ಮನೆಯಲ್ಲೇ 3-4 ಜನ ಸೇರಿ ಮಾಡೋದಕ್ಕಿಂತ ಅವ್ರು 3 ಜನ ಬರ್ತಾರೆ, 6 ಜನ ಸೇರಿ ಮಾಡ್ತೇವೆ, ಅವ್ರದ್ದು ಮಾಡುವಾಗ ನಾವು ಹೋಗ್ತೀವಿ. ಹಿಂಗಾಗಿ ಹಂಗಾಗಿ ನಮ್ದು ಸಂಬಂಧಗಳು ಚೆನ್ನಾಗಿರ್ತವೆ. ಜಾತಿ ಯಾವುದೇ ಇರಲಿ ಅದು ಸಂಬಂಧ ಇಲ್ಲ, ನಮ್ಮ ಹಳ್ಳಿಯಲ್ಲಿ ಜಾತಿಗೀತಿ ಸಂಬಂಧ ಇಲ್ಲ, ಮಾನವೀಯತೆ. ರಾಘವೇಂದ್ರ, ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತೀವಲ್ಲ, ಇದು ಈ ನಿರ್ಧಾರ ನನ್ನ ಜೀವನ ಬದಲಾಯಿಸ್ತು ಅಂತ, ಯಾವ ನಿರ್ಧಾರ ಅದು? ನಾ ಈ ಜೀವನ ನನ್ನ ನಿರ್ಧಾರ ಅಂತೇಳಿ, ನಂದೊಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೇರ್ಕೊಂಡಿದ್ದು. ಎರಡು, ನನ್ನ ಮದುವೆಯಾದ ಹೆಣ್ಣು ಮಗಳು ಕೃಷಿ ಕುಟುಂಬದಿಂದ ಬಂದವಳು, ಅವರಿಂದ ನೀವು ಕಲ್ತೀರಾ? ನಿಮ್ಮ ಮನೆಯವರಿಂದ? ನಮ್ಮ ಮನೆಯವರಿಂದ ಅಂತ ಹೇಳಿದ್ರೆ, ನಾನು ಮಾವನ ಮನೆಗೆ ಹೋದವ ನಮ್ಮ ಮನೆಯಲ್ಲಿ ಬೋಳಾಗಿರ್ತಿತ್ತು ಜಾಗ, ಬಿಸಿಲುಗಳು ಜಾಸ್ತಿ ಇರ್ತಾಯಿದ್ವು. ನಮ್ಮ ಮಾವನ ಮನೆಗೆ ಹೋದ ತಂಪು ವಾತಾವರಣ ಇರ್ತಿತ್ತು, ಮತ್ತೆ ನಿರಂತರವಾಗಿ ಕೆಲಸದ ಜನ ಬರ್ತಿದ್ರು, ಮಾತಾಡ್ಲಿಕ್ಕೆ ಟೈಮ್ ಪಾಸ್ ಆಗ್ತಿತ್ತು. ಅಂದ್ರೆ ಕೆಲಸ ಮಾಡ್ತಾ ಮಾಡ್ತಾ ಮಾತಾಡ್ತಿದ್ವಿ, ಕುತ್ಕೊಂಡು ಮಾತಾಡೋದಲ್ಲ, ಕೆಲಸ ಮಾಡುವಾಗ ಒಂಥರ ಮಾತಾಡುವಂಥದ್ದು, ಹಾಸ್ಯ ಮಾಡುವಂಥದ್ದು, ಅದು ಕಷ್ಟನೂ ಗೊತ್ತಾಗ್ತಾ ಇರಲಿಲ್ಲ. ಈಗ ನಮ್ಮ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲೂ ಮಾಡ್ಬೇಕಮ್ಮ ನಂಗೆ ಅನಿಸ್ತು. ಹಂಗಾಗಿ ನಿಮ್ಮ ಮನೆಯವರಿಗೂ ಹೊಲದಲ್ಲಿ ದುಡಿಯೋಕೆ ಖುಷಿ ಆಗುತ್ತೆ? ನಮ್ಮ ಮನೆಯವ್ರು ನನ್ನಷ್ಟೇ ದುಡಿತಾರೆ, ಮತ್ತೆ ಅವ್ರಿಗೆ ಬಹಳ ಕೆಲಸ ಮಾಡೋದ್ರಲ್ಲಿ ಬಹಳ ಹುಮ್ಮಸ್ಸಿದೆ. ನಮ್ಮ ಮಕ್ಕಳು ದುಡಿತಾರೆ, ಎಲ್ಲರೂ ದುಡಿತಾರೆ, ನಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ. ನಮ್ಮ ತಾಯಿಯವರಿಗೆ ಕೆಲಸ, ನಮ್ಮ ತಾಯಿಗೆ 65 ವರ್ಷ ಅವರು ಕೆಲಸ ಮಾಡ್ತಾರೆ, ನಿರಂತರವಾಗಿ ಬಾಳೆಕೊನೆ ಕಡ್ಕೊಂಡು ಬರುವಂತದ್ದು, ತೋಟ ನೋಡುವಂತದ್ದು ಮಾಡ್ತಾರೆ. ಅದು ಖುಷಿ ಕೊಡೋ ಕೆಲಸ? ನಾವು ಹೌದು ಖುಷಿ ಕೊಡೋ ಕೆಲಸ. ಬೆಳಿಗ್ಗೆ 6 ಗಂಟೆಗೆ ಹೇಳ್ತೀವಿ ಅಲ್ಲ, 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಕೆಲಸ. ಒಳ್ಳೇದು ರಾಘವೇಂದ್ರ ನಾಯ್ಕ್, ಒಬ್ಬ ಯುವಕರಾಗಿ

ಬಸವಯ್ಯನ